ಇದರ ಬಾಧೆ ಜಾಸ್ತಿ ಆದದ್ದೇ ಕಂಡು ಬಂದಲ್ಲಿ. ಇದಕ್ಕೆ ಏನಂತಂದ್ರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಕೀಟನಾಶಕಗಳು ಇದಾವೆ, ಅದರಲ್ಲಿ ಪ್ರಮುಖವಾಗಿ ಫಿಪ್ರೋನಿಲ್ ಅಂತ ಇದೆ, ಆಮೇಲೆ ಏನಂತಂದ್ರೆ ಕ್ಲೋರೋಪೈರಿಫಾಸ್ ಅಂತ ಹೇಳಿದೆ, ಆಮೇಲೆ ಏನಂತಂದ್ರೆ ಈ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಆಗಲೇ ಹೇಳಿದ್ನಲ್ಲ, ಅದು ಔಷಧಗಳು, ಒಳ್ಳೆ ಒಳ್ಳೆ ಕೀಟನಾಶಕಗಳು ಇದಾವೆ. ಅವುಗಳನ್ನ ನಾವು ಏನಂತಂದ್ರೆ ಲಾಸ್ಟ್ ಒಂದು ಮೆಥಡ್ ಅಂತ ಹೇಳಿ ಉಪಯೋಗ ಮಾಡಿಕೊಂಡು, ಈ ಒಂದು ಕೀಟನಾಶಕಗಳನ್ನು ಉಪಯೋಗ ಮಾಡಿಕೊಂಡು ನಾವು ಈ ಒಂದು ಕೀಟದ ನಿಯಂತ್ರಣವನ್ನು ಮಾಡಬಹುದು. ಇದರಲ್ಲಿ ಪ್ರಮುಖ ರೈತರಿಗೆ ನಾ ಹೇಳಲಿಕ್ಕೆ ಇಷ್ಟಪಡೋದೇನಂತಂದ್ರೆ, ಈ ಗುಳಿಗೆಗಳನ್ನಾಗ್ಲಿ ಅಥವಾ ಔಷಧಗಳನ್ನ ಸಿಂಪರಣೆ ಮಾಡಬೇಕಾದ್ರೆ, ಸಿಂಪರಣೆ ಮಾಡೋಕಿನ ಮೊದಲೇ ಆಮೇಲೆ ಸಿಂಪರಣೆ ಆದ್ಮೇಲೆ ಈ ಭತ್ತದಲ್ಲಿ ನೀರನ್ನ ಬಹಳಷ್ಟು ಇಡಬಾರ್ದು. ಏನಂದ್ರೆ ಚಿಲುಕ್ ನೀರ್ ಅಂತ ಕರಿತೀವಿ, ಬಹಳ ತೆಳ್ಳಾಗಿ ಇಟ್ಟು ಈ ಒಂದು ಗುಳಿಗೆಗಳನ್ನಾಗ್ಲಿ ಅಥವಾ ಔಷಧಗಳನ್ನ ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಒಂದು ಕೀಟದ ನಿಯಂತ್ರಣವನ್ನ ನಾವು ಚೆನ್ನಾಗಿ ಮಾಡಬಹುದು. ಓಹೋ, ಒಳ್ಳೇದು ಡಾಕ್ಟರ್ ಸುಜಯ್ ಹುರುಳಿಯವರೇ. ನಮ್ಮ ತುಂಗಭದ್ರಾ ಅಚ್ಚುಕಟ್ಟಿನ ರೈತರು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಮ್ಮಿಂದ ಪಡ್ಕೊಳ್ಬಹುದು ಅಥವಾ ಸಲಹೆಗಳನ್ನ ತೆಗೆದುಕೊಳ್ಬಹುದು. ನಿಮ್ಮನ್ನು ಸಂಪರ್ಕಿಸೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಮ್ಮ ಕೇಳುಗರಿಗೆ ತಾವು ಕೊಡ್ಬೋದಾ? ಡೆಫಿನೆಟ್ ಆಗಿ ಸರ್. ನಾನು ಡಾಕ್ಟರ್ ಸುಜಯ್ ಹುರಳಿ ಅಂತ ಹೇಳಿ, ನನ್ನ ಒಂದು ಮೊಬೈಲ್ ನಂಬರ್ ಬಂದ್ಬಿಟ್ಟು 8105 4277 775. ಇನ್ನೊಂದ್ಸಲ ಹೇಳ್ತೇನೆ, ಹೇಳಿ ಸರ್. 8105 4277 5. ಇದು ನನ್ನ ಮೊಬೈಲ್ ನಂಬರು. ಯಾಕಂದ್ರೆ ಈ ಬೇಸಿಗೆ ಭತ್ತದಲ್ಲಿ ಇದರ ಸಮಸ್ಯೆ ಬಹಳ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಅದಕ್ಕೆ ರೈತರು ಒಂದು ಮುಂಜಾಗ್ರತೆ ಕ್ರಮವನ್ನ ಅಳವಡಿಸಿಕೊಂಡ ಮಾತ್ರ ಈ ಒಂದು ಕೀಟದ ನಿಯಂತ್ರಣವನ್ನ ಮಾಡಬಹುದಂತ ಹೇಳ್ತಾ ನಾನು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ನೀವು ಡಾಕ್ಟರ್, ಕೊನೆಯದಾಗಿ ಇನ್ನೊಂದು ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಯಾಕೆ ಅಚ್ಚುಕಟ್ಟು ಪ್ರದೇಶದ ರೈತರನ್ನಗೆ ಎಲ್ಲಿ ಈ ತರದ ಒಂದು ಕಾರ್ಯಾಗಾರಗಳನ್ನು ಮಾಡಿ ಜಾಗೃತಿ ಮೂಡಿಸುವಂತ ಕೆಲಸಗಳಿಂದ ನಿಮ್ಮ ಕೆವಿಕೆಯಿಂದ ಆಗ್ತಾ ಇದ್ವಾ ಹೇಗೆ? ಅವಶ್ಯವಾಗಿ ಸರ್. ಅದು ಏನಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು, ಅಂದ್ರೆ ಈ ಬೇಸಿಗೆ ಭತ್ತದಲ್ಲಿ ಏನಂತಂದ್ರೆ ಯಾವ ತರ ನೀರನ್ನ ನಾವು ಕೊಡಬೇಕು, ಯಾವ ತರ ಗೊಬ್ಬರಗಳನ್ನ ಉಪಯೋಗ ಮಾಡಬಹುದು, ಯಾವ ತರ ಈ ರೋಗ ಬಂದಾಗ ಔಷಧಿಗಳನ್ನ ಉಪಯೋಗ ಮಾಡುವುದು, ಯಾವ ತರ ಈ ಇಂಥ ಕಾಂಡ ಕೊರಕ ಆಗಿರ್ಬೋದು, ಇಂಥ ಕೀಟಗಳ ಸಮಸ್ಯೆ ಬಂದಾಗ ಯಾವ ತರ ನಿರ್ವಹಣೆಯನ್ನ ಮಾಡ್ಬೇಕಂತೇಳಿ ನಮ್ಮ ಗಂಗಾವತಿಯಲ್ಲಿ ಇರತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗಿರ್ಬೋದು, ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಆಗಿರ್ಬೋದು, ರೈತರು ಬಂದು ಮಾಹಿತಿಯನ್ನ ಪಡ್ಕೋಬಹುದು. ಅಥವಾ ರೈತರೇ ತಮ್ಮ ಒಂದು ಹಳ್ಳಿಗಳಿಗೆ ಬರ್ಲಿಕ್ಕೆ ನೀವು ಹೇಳಿದ್ರೆ ಅಲ್ಲಿ ಕೂಡ ಬಂದು ನಾವು ಹೊರ ಆವರಣ ತರಬೇತಿಗಳನ್ನ ಕೂಡ ಹಮ್ಮಿಕೊಳ್ಳಿಕ್ಕೆ ನಮಗೆ ಸಹಾಯ ಆಗ್ತದೆ. ಓಕೆ ಓಕೆ, ಒಳ್ಳೇದು. ತಜ್ಞರೇ, ತಾವು ಇದುವರೆಗೂ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ವಿಶೇಷವಾಗಿ ಬೇಸಿಗೆ ಭತ್ತದಲ್ಲಿ ಹಳದಿ ಕಾಂಡ ಕೊರಕದ ಹುಳುವಿನ ಸಮಸ್ಯೆ ಅದು ಹೇಗೆ ಮಾಡ್ತದೆ, ಅದು ತುಂಬಾ ಭೀಕರವಾಗಿ ಕಾಡ್ತಾ ಇದೆ ಇತ್ತೀಚೆಗೆ, ಮತ್ತೆ ಅದರ ನಿರ್ವಹಣೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಕೇಳಿದ್ರಲ್ಲ ರೈತ ಬಂಧುವರೇ, ನೀವು ಸಹಿತ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಭಾಗದ ರೈತರು ಈ ಕಾರ್ಯಕ್ರಮದಲ್ಲಿ ತಮಗಿನ್ನೂ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ಆದರೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ತಜ್ಞರಿಂದ ನೀವು ಪಡ್ಕೊಳ್ಬಹುದು. ಡಾಕ್ಟರ್ ಸುಜಯ್ ಹುರುಳಿ ಅವರ ದೂರವಾಣಿ ಸಂಖ್ಯೆಯನ್ನು ಈಗಾಗಲೇ ಅವರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಹೇಳ್ತೀನಿ, 8105 4272 775, ಇದು ಅವರ ದೂರವಾಣಿ ಸಂಖ್ಯೆ. ತಜ್ಞರು ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ, ಅಥವಾ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೂ ಸಹಿತ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರವಾಗಿರ್ಬೋದು, ಕೊಪ್ಪಳದಲ್ಲಿ ಅಥವಾ ಬೇರೆ ಬೇರೆ ಕಡೆ ಇರತಕ್ಕಂಥ ಕೃಷಿ ವಿಸ್ತರಣೆ ಕೇಂದ್ರಗಳಲ್ಲೂ ಸಹಿತ ತಜ್ಞರು ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಡಾಕ್ಟರ್ ಸುಜಯ್ ಅವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಭತ್ತ ಬೆಳೆಗಾರ ರೈತರಿಗೆ ಹಳದಿ ಕಾಂಡ ಕೊರಕದ ಹುಳುವಿನ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಬೇಸಿಗೆ ಭತ್ತದಲ್ಲಿ ಹಳದಿ ಕಾಂಡ ಕೊರಕ ಹುಳು ಮತ್ತು ಅದರ ನಿರ್ವಹಣೆ ಈ ಕುರಿತು ಡಾಕ್ಟರ್ ಸುಜಯ್ ಹುರುಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಜೇನು ಕೃಷಿಯನ್ನು ಪ್ರಾರಂಭ ಮಾಡಬೇಕು ಹೇಗೆ, ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಜೇನು ಕೃಷಿ ಅಂತಕ್ಕಂಥದ್ದು ಅತ್ಯಂತ ಸರಳವಾದಂತಹ ಒಂದು ಕೃಷಿ ಪದ್ಧತಿ. ಇದನ್ನು ಯಾರು ಬೇಕಾದರೂ ಮಾಡಬಹುದು. ಮನೆಯಲ್ಲಿರ್ತಕ್ಕಂತಹ ಸಣ್ಣ ಮಕ್ಕಳಿರ್ಬೋದು, ಅಥವಾ ಮಹಿಳೆಯರಿರ್ಬೋದು, ಅಥವಾ ಅಬಾಲ ವೃದ್ಧರಿರ್ಬೋದು, ಯಾರು ಬೇಕಾದರೂ ಮಾಡೋಕ್ಕೆ ಆಗ್ತಕ್ಕಂತಹ ಒಂದು ಚಟುವಟಿಕೆ ಅಂತೇಳಿದರೆ ಈ ಒಂದು ಜೇನು ಕೃಷಿ. ಈ ಜೇನು ಕೃಷಿಯನ್ನು ಮಾಡಬೇಕಾದ್ರೆ ಬೇರೆ ಇತರ ಎಲ್ಲ ಕೃಷಿ ಚಟುವಟಿಕೆಗಳ ಥರ ನಾವು ನಿರಂತರವಾಗಿ ಪ್ರತಿ ದಿವಸ ಅವುಗಳ ಕಡೆ ಗಮನ ಹರಿಸೋದೇನು ಬೇಕಾಗಲ್ಲ. ವಾರದಲ್ಲಿ ಒಂದೆರಡು ಸಲ ನಮ್ಮ ಬಿಡುವಿನ ವೇಳೆಯಲ್ಲಿ ಅವುಗಳ ಕಡೆ ಗಮನ ಕೊಟ್ಟರೂ ಸಾಕಾಗತ್ತೆ. ಇದು ಬಹಳ ಪ್ರಮುಖವಾದದ್ದು. ಕೆಲವೊಮ್ಮೆ ನಮಗೆ ನಮ್ಮ ಒಂದು ಕೆಲಸದ ಒತ್ತಡದಲ್ಲಿ ಒಂದು ವಾರಗಳ ಕಾಲ ಅವುಗಳ ಕಡೆ ನಾವು ಗಮನ ಹರಿಸಲಿಕ್ಕೆ ಆಗಿಲ್ಲ ಅಂತ ಹೇಳಿದರೂ ಅವುಗಳು ತಮ್ಮಷ್ಟಕ್ಕೆ ತಾವು ತಮ್ಮ ಆಹಾರವನ್ನು ಸಂಗ್ರಹಣೆ ಮಾಡಿಕೊಳ್ಳೋದಾಗಲಿ, ಜೇನುತುಪ್ಪವನ್ನು ಸಂಗ್ರಹಣೆ ಮಾಡೋದಾಗಲಿ, ಪರಾಗಸ್ಪರ್ಶ ಕ್ರಿಯೆಯಲ್ಲಾಗಲಿ ತಮ್ಮಷ್ಟಕ್ಕೆ ತಾವು ತೊಡಗಿಸ್ಕೊಂಡಿರುತ್ತೆ. ಹಾಗಾಗಿ ಅವುಗಳ ಕಡೆ ನಿರಂತರವಾದ ನಮ್ಮ ಗಮನ ಬೇಕಾಗೋದಿಲ್ಲ. ಈ ಜೇನು ಕೃಷಿಯನ್ನು ಮಾಡಬೇಕಂತ ಹೇಳಿದರೆ ನಮ್ಮದೇ ಆದಂತಹ ತೋಟ ಅಥವಾ ಹೊಲ ಒಂದು ಬೇಕು ಅನ್ನುವಂತಹ ಅವಶ್ಯಕತೆಯೂ ಇಲ್ಲ. ನಮ್ಮ ಸಮೀಪದಲ್ಲಿ ಸುಮಾರು 1/2 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉತ್ತಮವಾದಂತಹ ಆಹಾರ ದೊರೆತಕ್ಕಂತಹ ವನಗಳಿದ್ದರೆ ಅಥವಾ ಗುಡ್ಡಗಳಿದ್ದರೆ ತೋಟಗಳಿದ್ದರೆ ಅಲ್ಲಿಂದ ಸಹ ತಮ್ಮಷ್ಟಕ್ಕೆ ತಾವೇ ಹೋಗಿ ತಮ್ಮ ಆಹಾರವನ್ನು ಸಂಗ್ರಹಣೆ ಮಾಡ್ಕೊಳ್ತವೆ. ಹಾಗಾಗಿ ನಮ್ಮದೇ ಆದಂತಹ ಹೊಲ ಇರಬೇಕು ಅನ್ನುವಂಥ ಒಂದು ನಿಯಮನೂ ಸಹ ಇದರಲ್ಲಿಲ್ಲ. ಮತ್ತು ಈ ಜೇನು ಪೆಟ್ಟಿಗೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ನಾವು ಮಾಡೋದಾದರೆ ಅಥವಾ ನಮ್ಮ ಹವ್ಯಾಸಕ್ಕೆ ಮಾಡೋದಾದರೆ ನಮ್ಮ ಮನೆಯ ಅಂಗಳದಲ್ಲಿರ್ಬೋದು ಅಥವಾ ಕೈತೋಟದಲ್ಲಿರ್ಬೋದು, ಮನೆಯ ಹಿತ್ತಲಲ್ಲಿ ಅಥವಾ ಮನೆಯ ಮಹಡಿಯ ಮೇಲೆ, ಆ ತಾರಸಿಯ ಮೇಲೆ ಅಥವಾ ಕಿಟಕಿಗಳ ಛತ್ತುಗಳ ಮೇಲೆ ಈ ಒಂದು ಜೇನು ಪೆಟ್ಟಿಗೆಗಳನ್ನು ಇಟ್ಟು ನಾವು ಸಂರಕ್ಷಣೆ ಮಾಡ್ಬೋದು. ಹಾಗಾಗಿ ಒಂದೇ ಎಚ್ಚರಿಕೆ ಏನಂತ ಹೇಳಿದ್ರೆ ನೇರವಾಗಿ ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳಬಾರದು ಅನ್ನೋದಷ್ಟೇ ಒಂದು ಉದ್ದೇಶ. ಅಷ್ಟನ್ನು ಹೊರತುಪಡಿಸಿದರೆ ಪ್ರತಿಯೊಂದು ಜಾಗದಲ್ಲೂ ಸುಲಭವಾಗಿ ಮಾಡತಕ್ಕಂತಹ ಒಂದು ಕ್ರಿಯೆ ಅಂತೇಳಿದ್ರೆ ಈ ಒಂದು ಜೇನು ಸಾಕಾಣಿಕೆ. ಇನ್ನು ಈ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಂತ ಹೇಳಿದರೆ ಕನಿಷ್ಠ 2 ಅಥವಾ ಗರಿಷ್ಠ 5 ಪೆಟ್ಟಿಗೆಗಳ ಜೊತೆಗೆ ಪ್ರಾರಂಭ ಮಾಡೋದು ಬಹಳ ಸೂಕ್ತ ಆಗುತ್ತೆ. ಈ ಒಂದು ಜೇನು ಕೃಷಿಯನ್ನು ಆರಂಭ ಮಾಡಲಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಹ ಸಹಾಯಧನ ಸಿಗುತ್ತೆ. ಕನಿಷ್ಠ 1 ಜನರಿಗೆ 10 ಜೇನು ಪೆಟ್ಟಿಗೆಗಳವರೆಗೆ ಸಹಾಯಧನ ಲಭ್ಯ ಇದೆ. ಮತ್ತು ಕನಿಷ್ಠ ನಮ್ಮಲ್ಲಿ ಹೊಲ ಇಲ್ಲ ಅಥವಾ ತೋಟ ಇಲ್ಲ ಅಂತ ಹೇಳಿದರೂ ಹವ್ಯಾಸಿ ಜೇನು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಳ್ಳೋರಿಗೆ 4 ಪೆಟ್ಟಿಗೆಗಳವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ತೋಟಗಾರಿಕೆ ಇಲಾಖೆಯಲ್ಲಿ 75% ಸಹಾಯಧನ ಇದ್ದು ಪ್ರತಿಯೊಂದು ಪೆಟ್ಟಿಗೆ, ಸ್ಟ್ಯಾಂಡ್ ಮತ್ತು ಹುಳ ಸೇರಿ 4,500 ರೂಪಾಯಿ ಆಗುತ್ತೆ. ಅದರಲ್ಲಿ 3,375 ರೂಪಾಯಿಗಳ ಒಂದು ಸಹಾಯಧನ ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ ಲಭ್ಯ ಇದೆ. ಆದರೆ ಒಂದು ಕಿವಿ ಮಾತು, ಈ ಒಂದು ಜೇನು ಕೃಷಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಕಡ್ಡಾಯವಾಗಿ ನಿಮಗೆ ತರಬೇತಿಯ ಅಗತ್ಯ ಇದೆ. ಈ ತರಬೇತಿಯನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ನಿಮ್ಮ ಸಮೀಪದಲ್ಲಿರ್ತಕ್ಕಂತಹ ಪ್ರಗತಿಪರ ಜೇನು ಕೃಷಿಕರಿಂದ ಕನಿಷ್ಠ 3-5 ದಿನಗಳ ಒಂದು ತರಬೇತಿಯನ್ನು ತಗೊಂಡು ನಂತರ ಜೇನು ಕೃಷಿಯನ್ನು ಆರಂಭ ಮಾಡೋದು ಬಹಳ ಸೂಕ್ತ ಆಗುತ್ತೆ. ಕೆಲವು ಕಿವಿ ಮಾತುಗಳ ಒಂದು ಎಚ್ಚರಿಕೆಯೊಂದಿಗೆ ತಾವು ಜೇನು ಕೃಷಿಯನ್ನು ಪ್ರಾರಂಭ ಮಾಡಿದ್ದೇ ಆದರೆ ಆರ್ಥಿಕವಾಗಿ ಸದೃಢರಾಗಲಿಕ್ಕೆ, ಸ್ವಾವಲಂಬಿ ಆಗಲಿಕ್ಕೆ ಸಹಕಾರ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೆಲವು ರೈತ ಗೀತೆಗಳನ್ನು. ಮೊದಲಿಗೆ ಬಾಗಿ ಉಡುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆರಿಯೋತಿಸ್ಗ ಹೆಡ ಮುರುಗಿ ಬಿಗಿಬೇಕಂದ್ರ ಇದೇ ಸರಿರಿ, ಇದೇ ಖರೀದಿ, ಇದೇ ಸರಿರಿ, ಇದೇ ಖರೀದಿ. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು. ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು. ಎಲಿಯೋ ಕಿಸ್ಕ ಹೆಡ ಮುರುಗಿ ಬಿಗಿಬೇಕಂದ್ರ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕದಿರುವ ಗುಣವಿರಬೇಕು. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕದಿರುವ ಗುಣವಿರಬೇಕು. ಮೋಹಕ ಬರೆಯ ಹಾಕಿ ಹುಳುವ ಗಮನಿಸ ಕಡೆ ಮುರುಗಿ ಮಿಗಿದೆ ಕಂದ ಇದೇ ಸಹಿರಿ ಇದೇ ಕರೆರಿ ಇದೇ ಸಹಿರಿ ಇದೇ ಕರೆರಿ ಬೇವು ಮೆಣಸು ಕಷಾಯ ಬೇಕೇ ಬೇಕು ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು ಬೇವು ಮೆಣಸು ಕಷಾಯ ಬೇಕೇ ಬೇಕು ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು ಆಕಳ ಸಗಣಿ ಮೂತ್ರ ಬಳಸಲಬೇಕು ಆಕಳ ಸಗಣಿ ಮೂತ್ರ ಬಳಸಲಬೇಕು ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು ಕಂಡ ಒಡನೆ ಕ್ರಮ ಜರುಗಿಸಬೇಕು ಹಿರಿಯೋ ಕಿಸ್ದ ಹೆಣೆ ಮುರುಗಿ ಬಿಗಿದೆ ಕಂದ ಇದೇ ಸರಿದಿ ಇದೇ ಕರೆದಿ ಇದೇ ಸರಿದಿ ಇದೇ ಕರೆದಿ ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ ನಿಸರ್ಗದ ತತ್ವಗಳನ್ನು ಪಾಲಿಸಿರಿ ನಿಸರ್ಗದ ತತ್ವಗಳನ್ನು ಪಾಲಿಸಿರಿ ಕಡಿಮೆಯಾಗುತ್ತಾದ ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ ವಿಶ್ವ ಏಡ್ಸ್ ದಿನ ಇದೆಯಲ್ಲ ಈ ಹೆಚ್ಐವಿ ಅಂದ್ರೆ ಏನು ಹೆಚ್ಐವಿ ಅಂದ್ರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು ಹೀಗೆ ಕಡಿಮೆಯಾಗದ ಹಲವು ರೋಗಗಳಿಗೆ ಒಳಗಾಗುವ ಸ್ಥಿತಿಯನ್ನ ಏಡ್ಸ್ ಅಂತ ಕರೀತಾರೆ ಅಲ್ವಾ ಹೌದು ಹೆಚ್ಐವಿ ಏಡ್ಸ್ ನ ಲಕ್ಷಣಗಳೆಂದ್ರೆ ಜ್ವರ ತಲೆ ಗಂಟಲು ನೋವು ದೇಹದಲ್ಲಿ ತುರಿಕೆ ಲಸಿಕೆ ಗ್ರಂಥಗಳು ಊದಿಕೊಳ್ಳುವುದು ಕೆಲವರಿಗೆ ಯಾವುದೇ ಲಕ್ಷಣವೂ ಕಾಣಿಸದೆ ಕೂಡ ಇರಬಹುದು 2030 ಒಳಗೆ ಹೆಚ್ಐವಿ ಸೋಂಕನ್ನು ಶೂನ್ಯಕ್ಕೆ ತರುವ ನಿಟ್ಟಿನಲ್ಲಿ ಅನುಮಾನವಿರುವ ಎಲ್ಲರೂ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಪರೀಕ್ಷೆ ಮಾಡಿಸಿಕೊಳ್ಳಿ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು ಪೂರಿಸಲಾಗದುವಾಗ ಜಗದಾಗೋಳು ಪೂರಿಸಲಾಗದುವಾಗ ಜಗದಾಗೋಳು ಮುಗಿದು ಹೋಗಲಿ ಡೀಸಲು ಮತ್ತು ಪೆಟ್ರೋಲು ಮುಗಿದು ಹೋಗಲಿ ಡೀಸಲು ಮತ್ತು ಪೆಟ್ರೋಲು ಮುಗಿಯಲಿದೆಯಾಗ ಪರಿಸರದ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು ಕೂಡಿಸಲಾಗದುವಾಗ ಜಗದಾಗೋಳು ಕೂಡಿಸಲಾಗದುವಾಗ ಜಗದಾಗೋಳು ಬಳಸಿ ಬರಿದಾಗಲಿದೆ ಪೆಟ್ರೋಲು ಮುನ್ನ ಯೋಚಿಸದೆ ಬಳಸಿ ಬರಿದಾಗಲಿದೆ ಪೆಟ್ರೋಲು ನಡೆದಿತು ಹೇಗೆ ಜಗದ ಬಾಳು ನಡೆ ಹೇಗಿತು ಹೇಗೆ ಜಗದ ಬಾಳು, ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಊಹಿಸಲಾಗದು ಆಗ ಜಗದ ಗೋಳು, ಊಹಿಸಲಾಗದು ಆಗ ಜಗದ ಗೋಳು. ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್ಲು, ಗಿಡ ಮರಗಳಲ್ಲಿ ತುಂಬಿಹುದು ಹಸಿರು ಡೀಸೆಲ್ಲು, ಬೆಳಗಲಿದೆ ಅದರಿಂದ ಜಗದ ಬಾಳು, ಬೆಳಗಲಿದೆ ಅದರಿಂದ ಜಗದ ಬಾಳು, ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಮುಂಬರುವ ದಿನಗಳಲ್ಲಿ ಮುಗಿಯಲಿದೆ ಪೆಟ್ರೋಲು, ಊಹಿಸಲಾಗದು ವಾಗ ಜಗದ ಗೋಳು, ಊಹಿಸಲಾಗದು ವಾಗ ಜಗದ ಗೋಳು, ಊಹಿಸಲಾಗದು ವಾಗ ಜಗದ ಗೋಳು. ಕಡೆಯೂ ಬೆಳೆದರೇನು ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಎಲ್ಲಾ ಕಡೆಯೂ ಬೆಳೆದರೇನು ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. We'll be right back. ಸಾರಜನಕ ಹಿಡಿಯುತ್ತದ ಮಣ್ಣಿಗೆ ಸಿರಿಯ ತುಂಬುತ್ತದ ಸಾರಜನಕ ಹಿಡಿಯುತ್ತದ ಮಣ್ಣಿಗೆ ಸಿರಿಯ ತುಂಬುತ್ತದ ಖುಷಿ ಖುಷಿಗೆ ಹೊಂದುತ್ತದ ನಮಗೆ ಖುಷಿಯ ನೀಡುತ್ತದ ಖುಷಿ ಖುಷಿಗೆ ಹೊಂದುತ್ತದ ನಮಗೆ ಖುಷಿಯ ನೀಡುತ್ತದ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ